ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहाँ, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ಡಾ ರೂಪಾ ಅರಸ್ ಸಹಾಯಕ ಪ್ರಾಧ್ಯಾಪಕರು ರೋಗಶಾಸ್ತ್ರ ವಿಭಾಗ ವೈದ್ಯಕೀಯ ಸಂಸ್ಥೆ ಕಾರವಾರ ಇವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ ಟಿ ಶ್ಯಾಮ್ ಪ್ರಸಾದ್. ನಮಸ್ಕಾರ ರೂಪಾ ಅರಸ್ ಅವರೇ. ನಮಸ್ಕಾರ ಸರ್. ನಮ್ಮ ದೇಹದ ವಿವಿಧ ಅಂಗಗಳನ್ನು ನೋಡಿದರೆ ಅದರಲ್ಲಿ ವಿಶೇಷವಾಗಿ ದ್ರವ ರೂಪದಲ್ಲಿರುವಂತಹ ಒಂದು ವಸ್ತು ಅಂತಂದ್ರೆ ರಕ್ತ. ಸಾಮಾನ್ಯವಾಗಿ ಎಲ್ಲರ ಭಾಷೆಯಲ್ಲಿ ಹೇಳೋದಿದ್ರೆ ಅದು ಕೆಂಪು ಅಂತ. ಹೌದು ಸರ್. ಈ ರಕ್ತದ ಒಂದು ಮಹತ್ವ ಏನು, ಹಾಗೂ June 14 ವಿಶ್ವ ರಕ್ತದಾನಿಗಳ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ, ಇದರ ಒಂದು ಮಹತ್ವ ಏನು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ನಾವು ಮಾತನಾಡುವ. ಹೇಳಿ, ರಕ್ತದ ಒಂದು ಮಹತ್ವ ಏನು ನಮ್ಮ ದೇಹದಲ್ಲಿ? ರಕ್ತ ಒಂದು ಮುಖ್ಯವಾದ ಅಂಶ. ರಕ್ತ ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಿರಂಗೆ, ನೀವು ಹೇಳ್ದಂಗೆ ಕೆಂಪಾಗಿರುತ್ತೆ. ಕೆಂಪು ರಕ್ತ ದೇಹದಲ್ಲಿ ಎಲ್ಲ ಅಂಗಗಳಿಗೂ ಬೇಕಾಗಿರುವ ಅಂಶ. ಅದು ಎಲ್ಲ ಅಂಗಗಳಿಗೆ ಆಮ್ಲಜನಕವನ್ನು ಪೂರೈಸುತ್ತೆ. ಅದಲ್ಲದೆ ರಕ್ತ ಅನ್ನೋದು ಬರೀ ಈ ಅಸ್ಥಿಮಜ್ಜಿಯಲ್ಲಿ ಮಾತ್ರ ಉತ್ಪತ್ತಿಯಾಗಿ ಎಲ್ಲ ಅಂಗಗಳಿಗೆ ತಲುಪಿಸುತ್ತೆ. ಸೊ ಈ ರಕ್ತವು ಕೃತಕವಾಗಿ ಎಲ್ಲೂ ಉತ್ಪಾದನೆ ಮಾಡ್ತಾ ಇಲ್ಲ, ಹಾಗೂ ಇದು ಎಲ್ಲೂ ಲಭ್ಯವೂ ಇಲ್ಲ. ಸೊ ಇದು ಮನುಷ್ಯನು ಮನುಷ್ಯನಿಗಾಗಿ ಕೊಡಬೇಕಾಗಿರುವ ಒಂದು ಮುಖ್ಯವಾದ ದಾನ. ಸೊ ಇದು ನಮ್ಮ ರಕ್ತದ ಮಹತ್ವ. ಸರಿ, ಈಗ ರಕ್ತವನ್ನ ಕೃತಕವಾಗಿ ಉತ್ಪಾದನೆ ಮಾಡುವುದಕ್ಕೆ ಇನ್ನೂ ಕೂಡ ಯಶಸ್ವಿ ಆಗಲಿಲ್ಲ ಅಂತ ಹೇಳಿದ್ರಿ. ರಕ್ತದಾನದ ಮೂಲಕವೇ ಇನ್ನೊಬ್ಬರ ಅವಶ್ಯಕತೆಯನ್ನ ನಾವು ಪೂರೈಸಬೇಕು ಅಂತ ಹೇಳಿ. ಹೌದು. ಈ ರಕ್ತದಾನದ ಅಗತ್ಯ ಯಾವಾಗೆಲ್ಲ ಬರ್ತದೆ? ರಕ್ತದಾನ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ಮೊದಲು ಹೇಳ್ತೀನಿ ಸರ್. ಸೊ ಗರ್ಭಿಣಿಯರು, ಗರ್ಭಿಣಿ ತಾಯಂದಿರು ಇರ್ತಾರಲ್ಲ, ಅವ್ರಿಗೆ ಅವಶ್ಯಕತೆ ಇರುತ್ತೆ. ಅದಲ್ಲದೆ ಮಗು ಜನಿಸುವಾಗ, ಅನೀಮಿಯಾದಿಂದ ಬಳಲುತ್ತಿರೋ ರೋಗಿಗಳಿಗೆ ತುರ್ತು ಚಿಕಿತ್ಸೆಗಳಲ್ಲಿ ತುಂಬಾ ಅಗತ್ಯ ಇರುತ್ತೆ. ಈ ನಮ್ಮ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಏನ್ ಹೇಳ್ತೀವಿ, ಅದು ಟ್ರಾಮಾ ಏನಾಗುತ್ತೋ ಆ ಅವಶ್ಯಕತೆ ತುಂಬಾ ಇದೆ. ಈಗ ತುಂಬಾ ನೋಡ್ತೀವಿ ಈಗಂತೂ. ಮತ್ತೆ ದೊಡ್ಡ ಸರ್ಜರಿಗಳಾಗತ್ತಲ್ಲ, ಅಂತ ಸಮಯದಲ್ಲಿ ರಕ್ತ ಸಂಬಂಧಿಸಿದ ಕಾಯಿಲೆಗಳಾಗಿರ್ಬೋದು, ಅಥವಾ ಕೆಲವು ರಕ್ತದಲ್ಲಿ ಬರುವ ಕಾಯಿಲೆಗಳು, ಥ್ಯಾಲಸೀಮಿಯಾ, ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಥ್ಯಾಲಸೀಮಿಯಾ ಅನ್ನೋ ಕಾಯಿಲೆ, ಸಿಕ್ಕಲ್ಸಲ್ಲ ನಿಮಿಯಾ ಅನ್ನೋ ಕಾಯಿಲೆ, ಅಥವಾ ಈ ಮೂತ್ರಪಿಂಡದಿಂದ ಬರುವ ಡಯಾಲಿಸಿಸ್ ಮಾಡಿಸ್ಕೊಳ್ಳೋ ಪೇಷಂಟ್ ರೋಗಿಗಳಿಗೆ, ಮತ್ತೆ ಈ HIV ಆಂಟಿ ರೆಟ್ರೋವೈರಲ್ ಥೆರಪಿ ತಗೊಳ್ಳೋ ಚಿಕಿತ್ಸೆಗೆ ಈ ರಕ್ತವು ತುಂಬಾ ಅವಶ್ಯಕತೆ ಇದೆ. ಸೊ ಆ ಸಮಯದಲ್ಲಿ ಈ ರಕ್ತವು ತುಂಬಾ ಅವಶ್ಯಕತೆ ಇರುವುದರಿಂದ ರಕ್ತವು ಎಲ್ಲರಿಗೂ ಬೇಕಾಗಿರುತ್ತೆ ಎಲ್ಲಾ ಸಮಯದಲ್ಲೂ. ಈ ಹಂತದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬೇಕು, ರಕ್ತದಾನ ಅಂದ್ರೆ ಏನು ಅಂತ. ಸಾಮಾನ್ಯವಾದಂತ ಒಂದು ಪರಿಭಾಷೆಯಲ್ಲಿ ಹೇಳುವುದಿದ್ರೆ ರಕ್ತದಾನ ಅಂದ್ರೆ ರಕ್ತವನ್ನು ಕೊಡುವುದು ಅಂತ. ಏನಿದು ರಕ್ತದಾನ ಅಂದ್ರೆ? ರಕ್ತದಾನ ನಾನು ಆಗ್ಲೇ ಹೇಳ್ದಂಗೆ ಇದೊಂದು ದೊಡ್ಡ ಜೀವದಾನ, ಜೀವಂತವಾಗಿ ಇರುವಾಗ ಮಾಡುವ ದಾನ ರಕ್ತದಾನ. ಸೊ ಯಾವ ವ್ಯಕ್ತಿ ಇನ್ನೊಬ್ಬರ ಜೀವ ಉಳಿಸಲು ರಕ್ತವನ್ನು ಸ್ವಯಂ ಪ್ರೇರಿತವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಡುವುದಕ್ಕೆ ಈ ರಕ್ತದಾನ ಅಂತ ಕರೀತಾರೆ. ಯಾರು ರಕ್ತವನ್ನು ಕೊಡಬಹುದು? ರಕ್ತದನ್ನ ಯಾರು ಕೊಡಬಹುದು ಅನ್ನೋದು ದೊಡ್ಡ ಪ್ರಶ್ನೆ ಸರ್. ಎಷ್ಟೊಂದು ಜನಕ್ಕೆ ಅರ್ಧಂಬರ್ಧ ಮಾಹಿತಿ ಇದೆ. ಸೊ ಈ ಹೆಣ್ಗಾಗ್ಲಿ ಗಂಡಾಗ್ಲಿ ಯಾವುದೇ ಭೇದವಿಲ್ಲದೆ 18 ವರ್ಷದಿಂದ 60 ವರ್ಷದ ಒಳಗಿರುವವರು ಎಲ್ಲಾ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು. ಅದ್ರ ಜೊತೆಗೆ ಗಂಡಸರು 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು, ಹೆಣ್ಣು ಮಕ್ಕಳು 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು. ಸೊ ದಾನಿಯ ತೂಕ ಯಾವಾಗ್ಲೂ 45 ಕೆಜಿಗಿಂತ ಜಾಸ್ತಿ ಇರಬೇಕು, ಮತ್ತೆ ಹಿಮೋಗ್ಲೋಬಿನ್ ಅಂತ ಹೇಳ್ತೀವಲ್ಲ ಅದ್ರ ಅಂಶ 12.5ಕ್ಕಿಂತ ಮೇಲಿರಬೇಕು, ಮತ್ತೆ ನಮ್ಮ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಏನಂತೀವಿ ಅದು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ 100 ರಿಂದ 140 ಇರಬೇಕು, ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ 70ರಿಂದ 90 ಇರಬೇಕು, ದೇಹದ ತಾಪಮಾನ ನಾರ್ಮಲ್ ಆಗಿರಬೇಕು, ನಾಳಿಕೆ ಕೂಡ ನಾರ್ಮಲ್ ಆಗಿರಬೇಕು. ಇದೆಲ್ಲ ಇದ್ದ ವ್ಯಕ್ತಿಯು ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಬಹುದು. ಇಷ್ಟು ಸರಿ ನಾವು ಆರೋಗ್ಯವಂತರಾಗಿದ್ದೀವಿ ಅಂತ ತಿಳ್ಕೊಳ್ತೀವಿ, ಆದ್ರೆ ರಕ್ತದಾನದ ಶಿಬಿರಕ್ಕೋ ಅಥವಾ ರಕ್ತವನ್ನ ದಾನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಪರೀಕ್ಷೆಗಳನ್ನು ಕೂಡ ಮಾಡಲಾಗ್ತದೆ ಅಂತ ಹೇಳಿದೀವಿ. ಆ ಸಂದರ್ಭದಲ್ಲಿ ನಮಗೆ ಇನ್ನೇನು ಸಮಸ್ಯೆಗಳಿವೆ ಅಂತಲೇ ಗೊತ್ತಾಗ್ತದೆ ಅಂತ. ಈ ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಇದೊಂದು ಪ್ರಮುಖವಾದ ಅಂಶವೇ ಹೇಗೆ? ಹೌದು ಸರ್, ಇದು ತುಂಬಾ ಇಂಪಾರ್ಟೆಂಟ್. ನಾವು ರಕ್ತದಾನ ಮಾಡೋರ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೇವೆ. ಈ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡಿದಾಗ ನಾವು ಒಂದಷ್ಟು ಪ್ರಶ್ನೆಗಳಿರುತ್ತೆ. ಸೊ ಅವರು ಯಾವ್ದಾದ್ರೂ ಕಾಯಿಲೆಗಳಿಂದ ನರಳ್ತಾ ಇದ್ದಾರಾ, ಅಥವಾ ಏನಾದ್ರೂ ಅನಾರೋಗ್ಯದಿಂದ ಇದ್ದಾರಾ, ಈಗ ಮದ್ಯಪಾನ ಸೇವಿಸಿದಾರ ಅಥವಾ ಮಾದಕ ದ್ರವ್ಯ ಸೇವಿಸಿದಾರ, ಅಥವಾ ಮಹಿಳೆಯರ ಬಂದ್ರೆ ಮಹಿಳೆಯರು ಮುಟ್ಟಾಗಿರೋ ಸಮಯ, ಗರ್ಭಿಣಿಯರು ಅಥವಾ ಹಾಲು ಕುಡಿಸ್ತಾರ ಹೆಣ್ಮಕ್ಳು ಅಂತ, ಹೆರಿಗೆ ಆದ ನಂತರ 6 ತಿಂಗಳ ನಂತರ ಇಂಥವರೆಲ್ಲ ರಕ್ತದಾನ ಮಾಡಬಾರದು. ಅದ ಬಿಟ್ಟು ಯಾವುದೇ ಕಾಯಿಲೆ, ಈಗ ರೀಸೆಂಟ್ ಆಗಿ ಅಂದ್ರೆ ಕೆಲವು 3 ತಿಂಗಳ ಮುಂಚೆ ಮಲೇರಿಯಾ ಕಾಯಿಲೆಗೆ ಒಳಪಡಿಸಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿರೋರು, ಅಥವಾ ಡೆಂಗು ಕಾಯಿಲೆ ಅಥವಾ ಚಿಕನ್ ಗೂನಿಯಾ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ಕ್ಯಾನ್ಸರು, ಶ್ವಾಸಕೋಶ ಕಾಯಿಲೆ, ಮೂತ್ರಪಿಂಡ ಸಂಬಂಧಿಸಿದ ಕಾಯಿಲೆಗಳು, ಅಥವಾ ಮಧುಮೇಹ ಅಥವಾ ರಕ್ತದೊತ್ತಡ ಇರುವ ವ್ಯಕ್ತಿಗಳು, ಅಲರ್ಜಿ ಕಾಯಿಲೆ ಇರೋದು, ರಕ್ತಸ್ರಾವ ಪ್ರವೃತ್ತಿ ಹೊಂದಿದವರು, ಥೈರಾಯ್ಡ್ ತೊಂದರೆ ಇರೋರು, ಅಥವಾ ಟ್ಯಾಟೂ ಈಗ ರೀಸೆಂಟ್ ಆಗಿ ಟ್ಯಾಟೂ ಹಾಕಿಸ್ಕೊಂಡಿರೋರು ಕೂಡ, ಅದ್ರ ಜೊತೆಗೆ ನಮ್ಮ ಇಂಜೆಕ್ಷನ್ ಅವಾಗ ನಾವೆಲ್ಲಿ ಡ್ರಾ ಮಾಡ್ತೀವೋ ಬ್ಲಡ್ ಆ ಸುತ್ತಮುತ್ತ ಚರ್ಮ ರೋಗ ಉಳ್ಳವರು, ಮತ್ತೆ ಕಾಮಾಲೆ ಕಾಯಿಲೆ, HIV, ಲೈಂಗಿಕ ರೋಗ ಉಳ್ಳ ಅಥವಾ ಲಕ್ಷಣ ಉಳ್ಳ ವ್ಯಕ್ತಿಗಳು, ಅಥವಾ ನಾಯಿ ಕೈಲಿ, ನಮ್ಮ ಕಾರವಾರ ಸುತ್ತಮುತ್ತ ನಾಯಿಗಳು ಹೆಚ್ಚಾಗಿರೋ ನಾಯಿ ಕೈಲಿ ಕಚ್ಚಿಸ್ಕೊಂಡಿರೋರು, ಅಥವಾ ಅದ್ರ ವ್ಯಾಕ್ಸಿನೇಷನ್ ತಗೊಂಡಿರೋ, ಅದ್ರ ಬಿಟ್ಟು ಬೇರೆ ವ್ಯಾಕ್ಸಿನೇಷನ್ ತಗೊಂಡಿರೋರು ಕೂಡ ರಕ್ತದಾನ ಮಾಡಬಾರ್ದು. ಇದಲ್ಲದೆ ಕೂಡ ಈ ಮಾತ್ರೆಗಳು ಏನಂತೀವೋ, ಈ ಆಂಟಿಬಯೋಟಿಕ್ಸ್ ತಗೊಂಡಿದ್ರೆ 2 ವಾರಗಳ ಕಾಲ ರಕ್ತದಾನ ಮಾಡಬಾರ್ದು. ಆಸ್ಪ್ರಿನ್ ಅನ್ನ ಮಾತ್ರೆ, ಎಷ್ಟೊಂದು ಜನ ಈ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಉಳ್ಳವರು ಆಸ್ಪ್ರಿನ್ ಅನ್ನ ಮಾತ್ರೆ ತಗೊಳ್ತಾರೆ, ಅದನ್ನ ತಗೊಂಡಾಗ್ಲೂ ಕೂಡ 3 ದಿವಸ ಗ್ಯಾಪ್ ಬಿಟ್ಟು ರಕ್ತದಾನ ಮಾಡಬಹುದು, ಅಲ್ಲಿ ತನಕ ರಕ್ತದಾನ ಮಾಡಬಾರ್ದು. ಮತ್ತೆ ಈಗಾಗಲೇ ಮುಂಚೆ ಯಾವಾಗಲಾದ್ರೂ ರಕ್ತದಾನ ಮಾಡಿದ್ದಾರೆ 3 ತಿಂಗಳ ಮುಂಚೆ ಬೇರೆ ಅವರಿಗೆ ರಕ್ತ ಕೊಟ್ಟಿರ್ತಾರೆ ಅಂತವ್ರು ಕೂಡ ರಕ್ತದಾನ ಮಾಡಬಾರ್ದು. ಇನ್ನು ಹಲವಾರು ಕಾರಣಗಳಿದೆ ಸರ್, ಇದೆಲ್ಲ ನೋಡಿಕೊಂಡು ಎಲ್ಲಾ ಅಂಗಗಳಿಗೂ ಸಂಬಂಧಪಟ್ಟಿದ್ದಂತೆ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಸ್ಕ್ರೀನ್ ಮಾಡಿದೆ. ಇದು ಮಾಡಿದ ನಂತರ ಹಿಮೋಗ್ಲೋಬಿನ್ ನಾನು ಆಗ್ಲೇ ಹೇಳ್ದಂಗೆ 12.5 ಮೇಲ್ಗಡೆ ಇರಲೇಬೇಕು. ಸೊ ಯಾವುದೇ ವ್ಯಕ್ತಿ 12.5ಕ್ಕಿಂತ ಕಡಿಮೆ ಇದ್ದವ್ರದ್ದು ರಕ್ತವನ್ನು ತಗೊಳ್ಳೋದಿಲ್ಲ, ಕೊಟ್ಟ ವ್ಯಕ್ತಿಗೂ ಕೂಡ ತೊಂದರೆ ಉಂಟಾಗಬಾರ್ದು, ಆ ಕಾರಣಕ್ಕಾಗಿ ರಕ್ತ ತಗೊಳ್ಳಲ್ಲ. ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಮುಟ್ಟಾದ ಸಮಯದಲ್ಲಿ ರಕ್ತ ಅವ್ರು ಕಳ್ಕೋತಾರೆ, ಅವರಿಗೂ ಕೂಡ ತೊಂದರೆ ಆಗ್ಬಾರ್ದು, ಅದಕ್ಕೆ 12.5 ಇರಲೇಬೇಕು. ಗಂಡು ಮಕ್ಕಳಿಗೆ 12.5 14ರಿಂದ 16 ನಾರ್ಮಲ್, ಬಟ್ ಆದ್ರೆ 12.5 ಮೇಲಿದ್ದವ್ರು ಯಾರು ಬೇಕಾದ್ರೂ ರಕ್ತದಾನ ಮಾಡಬಹುದು. ಹಿಮೋಗ್ಲೋಬಿನ್ ಆದ್ಮೇಲೆ ಬ್ಲಡ್ ಗ್ರೂಪಿಂಗ್ ಕೂಡ ಟೆಸ್ಟ್ ಮಾಡಿ ಯಾವ ಬ್ಲಡ್ ಗ್ರೂಪಿಂಗ್ ಅಂತ ನೋಡಿ ಅದನ್ನ ಮುಂದೆ ತಗೋತೀವಿ. ಕೆಲವರಿಗೆ ಬ್ಲಡ್ ಗ್ರೂಪಿಂಗ್ ಗೊತ್ತಿಲ್ಲದೆ ಇರೋರು ನಾವು ರಕ್ತ ಕೊಡ್ಬೋದಾ ಕೊಡ್ಬೋದಾ ಅನ್ನೋ ಪ್ರಶ್ನೆಗಳು ಇರುತ್ತೆ. ಗೊತ್ತಿಲ್ಲದೆ ಹೋದ್ರೂ ಕೂಡ ನಾವು ಅಲ್ಲೇ ಟೆಸ್ಟ್ ಮಾಡಿ ಅವ್ರಿಗೂ ತಿಳಿಸಿ ರಕ್ತದಾನ ತಗೋತೀವಿ. ಅದು ಬಿಟ್ಟು ನಮ್ಮ ಪಲ್ಸ್ ರೇಟ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಎಲ್ಲನೂ ಅಲ್ಲೇ ಸ್ಕ್ರೀನಿಂಗ್ ಟೆಸ್ಟ್ ಏನು ಮಾಡ್ತೀವೋ ಚೆಕ್ ಮಾಡಿ, ಜೊತೆಗೆ ಬಾಡಿಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಎಲ್ಲ ಚೆಕ್ ಮಾಡಿ ಕೂಡ ಆಮೇಲೆ ನಾವು ಬ್ಲಡ್ನ ದಾನ ತಗೊಳ್ಳೋದು ಸರ್. ಈ ಬ್ಲಡ್ ಗ್ರೂಪಿಂಗ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಸಾಮಾನ್ಯವಾಗಿ ರಕ್ತ ಅಂತ ತಕ್ಷಣ ಕೆಂಪು ದ್ರವ ಅಂತ ಹೇಳಿದ್ದೀವಿ, ಈ ಬ್ಲಡ್ ನಲ್ಲಿ ಏನಿರ್ತದೆ ಒಳಗಡೆ, ಮತ್ತೆ ಅದರ ಗ್ರೂಪಿಂಗ್ ಅಂದ್ರೆ ಹೇಗೆ, ವಿಂಗಡಣೆ ಮಾಡೋದು ಹೇಗೆ? ಓಕೆ ಸರ್, ಬ್ಲಡ್ ಗ್ರೂಪ್ ಅನ್ನೋದು ನಾಲ್ಕು ತರ ಮೇನ್ ಗ್ರೂಪ್, ತುಂಬಾ ಸಿಸ್ಟಮ್ಸ್ಗಳಿದೆ, ಎ ಬಿ ಓ ಸಿಸ್ಟಮ್, ಆರ್ ಎಚ್ ಸಿಸ್ಟಮ್ ಅಂತ. ನಮ್ಮ ಇದರಲ್ಲಿ ಎ ಬಿ ಓ ಮತ್ತೆ ಆರ್ ಎಚ್ ಸಿಸ್ಟಮ್ ಉಪಯೋಗಿಸಿ ನಮ್ಮ ಬ್ಲಡ್ ಗ್ರೂಪ್ ನ ಹೇಳ್ತೀವಿ. ಸೊ ಎ ಗ್ರೂಪ್, ಬಿ ಗ್ರೂಪ್, ಎ ಬಿ ಗ್ರೂಪ್, ಒ ಗ್ರೂಪ್ ಅಂತ ನಾಲ್ಕು ತರ ಗ್ರೂಪ್ ಇದೆ. ಸೊ ಆರ್ ಎಚ್ ಫ್ಯಾಕ್ಟರ್ ಅನ್ನೋದು, ಆರ್ ಎಚ್ ಆಂಟಿಜೆನ್ ಅನ್ನೋದು ಈ ಬ್ಲಡ್ ಗ್ರೂಪ್ ಮೇಲ್ಗಡೆ ಇದ್ದಾಗ ಅದು ಪಾಸಿಟಿವ್ ನೆಗೆಟಿವ್ ಅಂತ ಹೇಳುತ್ತೆ. ಸೊ ಆ ಆರ್ ಎಚ್ ಫ್ಯಾಕ್ಟರ್ ಇದೆಯೋ ಇಲ್ವೋ ಅನ್ನೋದ್ರ ಮೇಲೆ ಎ ಪಾಸಿಟಿವ್, ಎ ನೆಗೆಟಿವ್, ಬಿ ಪಾಸಿಟಿವ್, ಬಿ ನೆಗೆಟಿವ್, ಒ ಪಾಸಿಟಿವ್, ಒ ನೆಗೆಟಿವ್, ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್ ಅಂತ ವಿಂಗಡಣೆ ಮಾಡ್ತೀವಿ. ಸೊ ಆರ್ ಎಚ್ ಆಂಟಿಜೆನ್ ಇದ್ದಾಗ ಅದು ಪಾಸಿಟಿವ್, ಇಲ್ಲ ಅಂದ್ರೆ ಅದು ನೆಗೆಟಿವ್. ಸೊ ಈ ರಕ್ತ ಅನ್ನೋದೇನಂದ್ರೆ, ಒಂದ್ಸಲಿ ದಾನಿಗಳು ರಕ್ತ ಕೊಟ್ಟಾದ್ಮೇಲೆ ಎಲ್ಲರೂ ನೋಡ್ದಂಗೆ, ಮುಂಚೆ ಎಲ್ಲ ಬಾಟ್ಲಲ್ಲಿ ಬರ್ತಾ ಇತ್ತು, ಈಗೆಲ್ಲ ಪ್ಯಾಕೆಟ್ಸ್ ಬರುತ್ತೆ. ಸೊ ಬ್ಲಡ್ ಬ್ಯಾಗ್ಸ್ ಅಂತೀವಿ ಅದಕ್ಕೆ. ಸೊ ಆ ಬ್ಯಾಗ್ಸ್ ವಿಧ ವಿಧ ತರ ಬ್ಯಾಗ್ಸ್ ಬರುತ್ತೆ. ಸೊ ಒಂದು ಸಿಂಗಲ್ ಬ್ಯಾಗ್ ಅಂತ ಬರುತ್ತೆ, ಡಬಲ್ ಬ್ಯಾಗ್, ಟ್ರಿಪಲ್ ಬ್ಯಾಗ್ ಅಂತ. ಅದು ಏನಕ್ಕಂದ್ರೆ, ಈ ರಕ್ತ ಕೆಂಪು ಏನ್ ನೋಡ್ತೀವೋ ಅದು ಒಂದೇ ಬ್ಯಾಗ್ ಅಲ್ಲಿದ್ರೆ ಬರೀ ಕೆಂಪು ರಕ್ತ ಆಗಿರುತ್ತೆ. ಈಗ ಆ ಹೋಲ್ ಬ್ಲಡ್ ಅನ್ನೋದು ಎಲ್ಲರಿಗೂ ಅವಶ್ಯಕತೆ, ಹೋಲ್ ಎಲ್ಲಾ ಕಾಂಪೊನೆಂಟ್ಸ್ ಇರೋ ಬ್ಲಡ್ ಅವಶ್ಯಕತೆ ಇರಲ್ಲ. ಸೊ ಹಂಗಾಗಿ ಈಗ ಏನ್ ಮಾಡ್ತೀವಿ ಅಂದ್ರೆ, ಆ ಬ್ಲಡ್ ನ ಕಾಂಪೊನೆಂಟ್ಸ್ ಅಂತ ಸೆಪರೇಷನ್ ಮಾಡ್ತೀವಿ. ಸೊ ಬಿಳಿ ಕೆಂಪು ರಕ್ತನ ಕೆಂಪು ರಕ್ತ, ಅದ್ರ ನೆಕ್ಸ್ಟ್ ಬ್ಯಾಗ್ ಅಲ್ಲಿ ಬಿಳಿ ರಕ್ತ, ಅನ್ನೊಂದು ಬ್ಯಾಗ್ ಅಲ್ಲಿ ಪ್ಲಾಸ್ಮಾ. ಸೊ ಈ ಮೂರು ಅಂಶಗಳು ಒಂದೇ ಬ್ಲಡ್ ಅಲ್ಲಿ ಇರುತ್ತೆ. ಸೊ ಅದನ್ನ ಸೆಪರೇಟ್ ಮಾಡಿ ಅವಶ್ಯಕತೆ ಯಾವ ಯಾವ ವ್ಯಕ್ತಿಗಳಿಗೆ ಅವಶ್ಯಕತೆ ಇದೆ ಆ ವ್ಯಕ್ತಿಗಳಿಗೆ ಮಾತ್ರ ಈ ಪ್ಯಾಕ್ಡ್ ರೆಡ್ ಸೆಲ್ಸ್ ಅನ್ನೋದು ಕೆಂಪು ರಕ್ತ ಮಾತ್ರ, ಬಿಳಿ ರಕ್ತ ಅನ್ನೋದು ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ ಅನ್ನೋದು ಫ್ರೆಶ್ ಫ್ರೋಜನ್ ಪ್ಲಾಸ್ಮಾ. ಸೊ ಆ ಅಂಶಗಳ ಅವಶ್ಯಕತೆ ಇರುವ ರೋಗಿಗಳಿಗೆ ಅದನ್ನ ಮಾತ್ರ ಕೊಡ್ತೀವಿ. ಸೊ ಎಲ್ಲಾ ಅಂಶಗಳು ಎಲ್ಲಾ ರೋಗಿಗಳಿಗೂ ಅವಶ್ಯಕತೆ ಇರುವುದಿಲ್ಲ. ಈಗ ಅನೀಮಿಯಾ ಅನ್ನೋ ಪೇಷೆಂಟ್ಸ್ಗಾಗಲಿ, ಅಥವಾ ರಕ್ತ ಹೋಗಿರುತ್ತೆ ಈ ನಮ್ಮ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಅಂತ ಪೇಷೆಂಟ್ಸ್ಗಳಿಗೆ ಬರೀ ಈ ಕೆಂಪು ರಕ್ತ ಮಾತ್ರ ಸಾಕು, ಅವರಿಗೆ ಬಿಳಿ ರಕ್ತ ಪ್ಲಾಸ್ಮಾ ಅವಶ್ಯಕತೆ ಇರಲ್ಲ. ಸೊ ಹಂಗಾಗಿ ಅಂತ ಸಮಯದಲ್ಲಿ ಬೇಡ. ಡೆಂಗು ಕಾಯಿಲೆ ಎಲ್ಲರಿಗೂ ಗೊತ್ತಿರಂಗೆ ಬಿಳಿ ರಕ್ತ ಅವಶ್ಯಕತೆ ಇರುತ್ತೆ. ಅಂತ ಪೇಷೆಂಟ್ಗೆ ಕೆಂಪು ರಕ್ತ ಕೊಡೋದ್ರಿಂದ ಉಪಯೋಗ ಇಲ್ಲ, ಹಂಗಾಗಿ ಬಿಳಿ ರಕ್ತ ಮಾತ್ರ ಕೊಡ್ತೀವಿ. ಪ್ಲಾಸ್ಮಾ ಅನ್ನೋದು ಕೂಡ ಈ ಬರ್ನ್ಸ್ ಪೇಷೆಂಟ್ಸು, ಅಂಥ ಪೇಷೆಂಟ್ಸ್ಗೆಲ್ಲ, ಬೆಂಕಿಯಿಂದ ಅಪಘಾತ ಆಗಿರೋ ಪೇಷೆಂಟ್ಸ್ಗೆಲ್ಲ ಪ್ಲಾಸ್ಮಾ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ಕೆಂಪು ರಕ್ತ ಕೊಟ್ಟರೆ ಉಪಯೋಗ ಇರಲ್ಲ, ಅಂಥ ಪೇಷೆಂಟ್ಸ್ಗೆ ಪ್ಲಾಸ್ಮಾ ಅನ್ನೋದನ್ನ ಕೊಡ್ತೀವಿ. ಹೀಗೆ ಹಲವಾರು ಕಾರಣ, ಅವಶ್ಯಕತೆ ಯಾವ್ದಿರ್ತೋ ಅಂಥ ಪೇಷೆಂಟ್ಸ್ಗೆ ಆ ಕಾಂಪೊನೆಂಟ್ಸ್ನ ಸಪರೇಟ್ ಮಾಡಿ ಅದನ್ನ ಮಾತ್ರ ಪೂರೈಸ್ತೀವಿ. ಪ್ರತ್ಯೇಕ ಮಾಡುವುದಂದ್ರೆ ಅದಕ್ಕೆ ಲ್ಯಾಬ್ ನಲ್ಲಿ ಮಾಡುವಂತದ್ದು ಅಥವಾ ಈಗ ನಮ್ಮ ಬ್ಲಡ್ ಸೆಂಟರ್ ರಕ್ತ ಕೇಂದ್ರ ಏನಿಲ್ಲ ಸರ್, ಅಲ್ಲೇ ಈ ಕಾಂಪೊನೆಂಟ್ಸ್ ಸೆಪರೇಟ್ ಮಾಡ್ತೀವಿ. ಈ ರಕ್ತದಾನಿಗಳು ರಕ್ತ ಕೊಟ್ಟ ನಂತರ 6 ಗಂಟೆ ಒಳಗಡೆ ಈ ಕಾಂಪೊನೆಂಟ್ ಅನ್ನ ಸೆಪರೇಟ್ ಮಾಡಬೇಕು. ಸೊ ಹಾಗಾಗಿ ತುಂಬಾ ದೂರದ ಊರುಗಳಿಗೆ ಹೋಗಿ 3 ಅವರ್ ಅಷ್ಟು ಸಮಯದಲ್ಲಿ ವಾಪಸ್ ಬರಂತ ಊರಿಗೆ ಮಾತ್ರ ಹೋಗಿ ರಕ್ತದಾನ ಶಿಬಿರ ಮಾಡಬಹುದು ನಾವು. ಅದಕ್ಕೆ ದೂರ ಇರೋದಕ್ಕೆ ಒಪ್ಕೊಳ್ಳೋದಿಲ್ಲ, ಹೋಗ್ಬಾರ್ದು ಅನ್ನೋದಲ್ಲ, ಈ 6 ಗಂಟೆ ಒಳಗಡೆ ಈ ರಕ್ತ ಕಾಂಪೊನೆಂಟ್ ಅನ್ನ ಸೆಪರೇಟ್ ಮಾಡಬೇಕು. ಆ ಕಾರಣಕ್ಕಾಗಿ ಈ ರಕ್ತದಾನ ಶಿಬಿರನ ಹತ್ತಿರ ದೇಶದಲ್ಲಿ. ಸರಿ ಡಾಕ್ಟರ್, ಈಗ ಈ ರಕ್ತದಾನ ಅಥವಾ ರಕ್ತವನ್ನು ಸಂಗ್ರಹಣೆ ಮಾಡುವಂತಹದ್ದು ಮತ್ತು ಸಂರಕ್ಷಣೆ ಮಾಡುವಂತಹದ್ದು ಹೇಗೆ ಅಂತ ಎಷ್ಟೋ ಸಾರಿ ನೋಡ್ತೀವಿ ಪತ್ರಿಕೆಗಳಲ್ಲೆಲ್ಲ ಬರ್ತದೆ, ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಅಂತ ಹೇಳಿ. ಈ ಶಿಬಿರದ ಒಂದು ಮಹತ್ವ ಏನು ಮತ್ತು ರಕ್ತವನ್ನು ಸಂಗ್ರಹಿಸುವಂತಹ ಒಂದು ವಿಧಾನ ಹೇಗೆ, ಎಷ್ಟು ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಯಿಂದ ರಕ್ತವನ್ನು ಸಂಗ್ರಹಿಸಲಾಗ್ತದೆ, ಈ ಬಗ್ಗೆ ಹೇಳಿ. ಖಂಡಿತ ಸರ್, ಈ ರಕ್ತದಾನ ಶಿಬಿರ ಅನ್ನೋದು ಎಲ್ಲ ರಕ್ತ ಕೇಂದ್ರಗಳಲ್ಲಿ ಆಯೋಜಿಸ್ತೇವೆ. ಅದು ದಿನವಿಡೀ ದಿನ ಪ್ರತಿದಿನ ಕೂಡ ಆಯೋಜಿಸ್ಬೋದು. ಆಯೋಜಿಸುವ ಆರ್ಗನೈಸರ್ಸ್ ಏನಿದ್ದಾರೆ ಅವರು ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ, ಯಾವ ಸಮಯದಲ್ಲಿ ಬೇಕಂದ್ರೆ ಡೇ ಟು ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ರೆ ನಾವು ನಮ್ಮ ಕಡೆಯಿಂದ ನಮ್ಮ ದಾನಕ್ಕೆ ಬೇಕಾಗಿರುವ ಎಲ್ಲ ಸಾಮಾನುಗಳನ್ನು ನಾವೇ ತಗೊಂಡೋಗಿ ಅಲ್ಲಿ ರಕ್ತದಾನ ಶಿಬಿರ ನಡೆಸಿ ರಕ್ತವನ್ನು ತಗೊಂಡ್ಬರ್ತೀವಿ. ಸೊ ಈ ರಕ್ತದಾನ ಶಿಬಿರ ಎಲ್ಲ ಕಡೆ ನಮ್ಮ ರಕ್ತ ಕೇಂದ್ರದಲ್ಲೂ ಮಾಡ್ತೀವಿ. ಯಾವ ಸಮಯದಲ್ಲಿ ಅನ್ನೋದನ್ನ, ಈ ರಕ್ತಕೋಶ ಅನ್ನೋ ಒಂದು ಆ್ಯಪ್ ಇದೆ. ಸೊ ಆ ಆ್ಯಪ್ನಲ್ಲಿ ಏನಾಗುತ್ತೆ ಅಂದರೆ, ಎಲ್ಲ ರಕ್ತ ಕೇಂದ್ರಗಳೇ ಈ ದೇಶವಿಡೀ, ಈ ನಮ್ಮ ಭಾರತ ದೇಶವಿಡೀ ಎಲ್ಲ ಕಡೆಯಲ್ಲೂ ರಕ್ತ ಎಷ್ಟಿದೆ, ಎಷ್ಟು ಈ ಕಾರವಾರ ಮೆಡಿಕಲ್ ಕಾಲೇಜ್ ಆಗಲಿ ಅಥವಾ ಬೇರೆ ಚಾಮರಾಜನಗರ ಆಗಲಿ ಅಥವಾ ಕೋಲಾರ ಆಗಲಿ, ಇಂಥ ಕಡೆ ಯಾವುದೋ ಒಂದು ಬ್ಲಡ್ ಸೆಂಟರ್ ಅಂತ, ಬ್ಲಡ್ ರಕ್ತ ಕೇಂದ್ರ ಅಂತ ತಗೊಂಡ್ರೆ ಅಲ್ಲಿ ಎಷ್ಟು ರಕ್ತ ಇದೆ, ನಮ್ಮ ರೋಗಿಗಳಿಗೆ ಅವಶ್ಯಕತೆ ಇದೆ, ಸೊ ಇಲ್ಲಿ ಸಿಗುತ್ತೋ ಇಲ್ವಾ ಮಾಹಿತಿ ಕೂಡ ಈ ರಕ್ತಕೋಶ ಅನ್ನೋದ್ರಲ್ಲಿ ಸಿಗುತ್ತೆ. ಅದು ಬಿಟ್ಟು ಈ ಕ್ಯಾಂಪ್ ಅಂತ ಏನ್ ಹೇಳಿದ್ವಲ್ಲ, ಕ್ಯಾಂಪ್ ಆರ್ಗನೈಸ್ ಇಂಥ ದಿವಸದಲ್ಲಿ ಎಲ್ಲಿ ಕ್ಯಾಂಪ್ ಇದೆ, ನಾವು ಹತ್ರ ಇದ್ರೆ ಅಲ್ಲಿಗೆ ಹೋಗಿ ರಕ್ತದಾನ ಮಾಡಬಹುದು, ಅಥವಾ ನಮಗೆ ಗೊತ್ತಿರೋ ರಕ್ತದಾನ ಮಾಡಕ್ ರೆಡಿ ಇದಾರೆ ಅಂದ್ರೆ ಅಲ್ಲೋಗಿ ಮಾಡಬಹುದು. ಆ ಇನ್ಫಾರ್ಮೇಶನ್ ಎಲ್ಲ ಮಾಹಿತಿನ ಈ ರಕ್ತಕೋಶ ಅನ್ನೋ ಆಪ್ನಲ್ಲಿ ಕೊಡಲಾಗುತ್ತೆ. ಸ್ವಲ್ಪ ಈ ರಕ್ತದಾನ ಶಿಬಿರದ ಒಂದು ಪಿಕ್ಚರ್ ಅಥವಾ ಒಂದು ಚಿತ್ರಣವನ್ನು ಕೊಡಿ, ಹೇಗೆ ರಕ್ತವನ್ನು ಸಂಗ್ರಹಿಸಲಾಗ್ತದೆ, ಆಮೇಲೆ ಏನು ಪೂರ್ವ ಪರೀಕ್ಷೆಗಳ ಬಗ್ಗೆ ಈಗಾಗಲೇ ನೀವು ಹೇಳಿದ್ರಿ, ಒಬ್ಬ ವ್ಯಕ್ತಿಯಿಂದ 350 ಒಬ್ಬ ವ್ಯಕ್ತಿಯಿಂದ 300-350 ಒಂದು ಬ್ಯಾಗ್ ನಲ್ಲಿ ಕಲೆಕ್ಟ್ ಮಾಡಬಹುದು. ಅದು 45 kg ಮೇಲಿದ್ದವರು, 55 kg ಮೇಲಿದ್ದವರು 450 ml ತನಕ ರಕ್ತ ಕೊಡಬಹುದು. ಸೊ ಅದ್ರ ಮೇಲ್ಗಡೆ ರಕ್ತ ನಾವು ತಗೊಳ್ಳೋದಿಲ್ಲ. ಒಬ್ಬ ವ್ಯಕ್ತಿ ಗಂಡ ಮಕ್ಕಳಾಗಿದ್ರೆ, ಗಂಡಸರಾಗಿದ್ರೆ ಅವರು 3 ತಿಂಗಳಿಗೊಮ್ಮೆ ಮತ್ತೆ ಮತ್ತೆ ಕೊಡಬಹುದು, ಹೆಂಗಸರಾಗಿದ್ರೆ 4 ತಿಂಗಳಿಗೊಮ್ಮೆ ರಕ್ತ ಮತ್ತೆ ಕೊಡಬಹುದು. ಎಲ್ಲರಿಗೂ ಮಾಹಿತಿ ಇರೋ ಪ್ರಕಾರ ಒಂದ್ಸಲಿ ಕೊಟ್ಟಮೇಲೆ ನನಗೆ ಹಂಗಾಗತ್ತೆ ಹಿಂಗಾಗತ್ತೆ ಆ ಇದು ಇದೆ, ಅದೆಲ್ಲ ಖಂಡಿತ ಸುಳ್ಳು. ಆ ಉಪಯೋಗಗಳೇನು ಅಂತ ಮುಂದೆ ಮಾತಾಡ್ತೀನಿ. ಸರಿ, ಒಂದು ಸಾರಿ ರಕ್ತ ಕೊಟ್ಟ ತಕ್ಷಣದಲ್ಲಿ ಏನಾದರೂ ಅಡ್ಡ ಪರಿಣಾಮಗಳು ಸೈಡ್ ಎಫೆಕ್ಟ್ಸ್ ಏನಾದ್ರು ಆಗ್ತದ? ಖಂಡಿತ ಆಗೋದಿಲ್ಲ ಸರ್. ಆದ್ರೆ ಮಾಹಿತಿ ಕೊಡು ಬೇಕಾದ್ರೆ, ನಾನು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳಿದ್ನಲ್ಲ, ಆ ಸಮಯದಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿಲ್ಲದೆ ಇದ್ದ ಸಮಯದಲ್ಲಿ ತೊಂದರೆ ಆಗೋದು ಖಂಡಿತ. ತಿಂಡಿ ತಿಂದೀನಿ ಅಂತ ಸುಳ್ಳು ಹೇಳ್ಬೋದು. 4 ಗಂಟೆಯ ಮುಂಚೆ ಏನಾದ್ರೂ ತಿನ್ಕೊಂಡ್ ಬಂದ್ಬೇಕು, ಏನಾದ್ರೂ ಅನ್ನೋದಕ್ಕಿಂತ ಗುಡ್ ಮೀಲ್ ತಿಂಡಿ ತಿಂದಿರ್ಬೇಕು, ಅಥವಾ ಊಟದ ಸಮಯ ಆಗಿರೋ ಊಟ ಮಾಡ್ಕೊಂಡ್ ಬಂದಿರ್ಬೇಕು. ತಿಂದಿಲ್ದೆ ಒಂದ್ ಆಪಲ್ ತಿನ್ಕೊಂಡ್ ಬಂದೆ, ಬರೀ ಒಂದ್ ಜ್ಯೂಸ್ ಕುಡ್ಕೊಂಡ್ ಬಂದೆ ಅಂತ ತಿಂದೆ ಅಂತ ಸುಳ್ಳು ಹೇಳ್ತಾರೆ. ಅಂತ ಸಮಯದಲ್ಲಿ ಪರಿಣಾಮ ತಲೆ ಸುತ್ತು ಬರ್ಬೋದು, ಅಥವಾ ಕಣ್ಣು ಮಂಜಾಗ್ಬೋದು, ಆ ತರದ ಸಮಸ್ಯೆಗಳು ಆಗ್ಬೋದು. ಅದಿಲ್ದೆ ನಿದ್ದೆ ಮಾಡಿದ್ದೀವಿ ಅಂತ ಹೇಳ್ತಾರೆ, 8 ಗಂಟೆಗಳ ಕಂಪ್ಲೀಟ್ ನಿದ್ದೆ ಮಾಡಿ ಬರಬೇಕು. ಯಾವುದೇ ಸ್ಟ್ರೆಸ್ ಇಂಡ್ಯೂಸ್ಡ್ ಏನೂ ಇರಬಾರ್ದು. ಅಂತ ಸ್ಟ್ರೆಸ್ ಇಂಡ್ಯೂಸ್ಡ್ ಇರೋ ಕಾರ್ಯಕ್ರಮ ಅಥವಾ ಏನಾದರೂ ಕಾರ್ಯದಲ್ಲಿ ನಿರ್ವಹಿಸ್ತಾ ಇದ್ದಾಗ ಅಂತ ಸಮಯದಲ್ಲಿ ಆನ್ ಟೇಬಲ್ ಏನಾದರೂ ಆಗ್ಬೋದು, ರಕ್ತ ಕೊಡಬೇಕಾದ್ರೆ ಏನಾಗೋದು. ಸೊ ಸರಿಯಾದ ಮಾಹಿತಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡಬೇಕಾದ್ರೆ ಕೊಟ್ಟರೆ ಖಂಡಿತ ಏನೂ ತೊಂದರೆ ಆಗೋದಿಲ್ಲ. 350-450 ml ನಷ್ಟು ರಕ್ತವನ್ನು ಕೊಟ್ಟ ನಂತರ ಮತ್ತೆ ಅದು ರೀಫಿಲ್ ಆಗುವುದಕ್ಕೆ, ಮತ್ತೆ ಒಂದು ಜೋಡಣೆ ಆಗುವುದಕ್ಕೆ ಎಷ್ಟು ಸಮಯ ಬೇಕು? 24 ಗಂಟೆಗಳಷ್ಟೇ ಸಾಕು ಸರ್. ಉತ್ಪತ್ತಿ ಒಂದ್ಸಲಿ ರಕ್ತ ಹೊರಗಡೆ ಬರ್ತಾ ಇದ್ದಂಗೆ, ನಾನು ಹೇಳದ್ನಲ್ಲ ನಮ್ಮ ಬೋನ್ ಮ್ಯಾರೋ ಅನ್ನೋದು ಅಲ್ಲಿ ಉತ್ಪತ್ತಿ ಆಗಕ್ಕೆ ಶುರು ಆಗುತ್ತೆ. ಸೊ 24 ಗಂಟೆಗಳಲ್ಲಿ ಅದು ಉತ್ಪತ್ತಿ ಶುರು ಮಾಡಿಬಿಟ್ಟತೆ. 2 ವಾರಗಳಲ್ಲಿ ಈಗ ಏನ್ ಕೊಟ್ಟಿರ್ತಾರೋ ಕಮ್ಮ ರಕ್ತ ಎಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ. ಸೊ ನಷ್ಟ ಏನಾಗುದಿಲ್ಲ, ಕೊಟ್ಟ ದಾನಿಗಳಿಗೆ ಯಾವ ತೊಂದರೆನೂ ಇಲ್ಲ ಸರ್. ಈಗ ರಕ್ತದಾನದಿಂದ ಉಪಯೋಗ ಏನು ಅಂತ, ಈಗ ಬೇರೆಯವರಿಗೆ ಉಪಯೋಗ ಆಗಬೇಕು ಅನ್ನೋದು ರಕ್ತವನ್ನು ಕೊಡಬೇಕು ಅನ್ನೋದು ಸರಿ, ಆದ್ರೆ ರಕ್ತದಾನದಿಂದ ಕೊಟ್ಟವನಿಗೆ ಮತ್ತು ತಗೊಂಡವನಿಗೆ ಏನು ಉಪಯೋಗ? ಖಂಡಿತ ಸರ್. ಸರ್ ಆಗ್ಲೇ ಹೇಳ್ದಂಗೆ ಹೊಸ ರಕ್ತ ಉತ್ಪಾದನೆ ಆಗುತ್ತೆ. ಸೊ ಕೆಂಪು ರಕ್ತ ಏನ್ ಇವರು ದಾನ ಮಾಡಿರ್ತಾರೋ ಅದು ಹೊಸ ರಕ್ತ ಉತ್ಪತ್ತಿಯಾಗಿ ದೇಹಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಸೊ ಅದಲ್ಲದೆ ಈ ನಮ್ಮ ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳು, ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಅನ್ನೋದು ಈಗ ತುಂಬಾ ಜಾಸ್ತಿ ಆಗಿದೆ. ಮತ್ತೆ ಏನ್ ತಿಂದ್ರು ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ ಆಗತ್ತೆ ಕಾಯಿಲೆ ಬರುತ್ತೆ ಅಂತ ತುಂಬಾ ಜನ, ಮತ್ತೆ ಎಣ್ಣೆ ತಿಂದ್ರೆ ತಪ್ಪು, ಜಾಸ್ತಿ ಕೊಬ್ಬಿನಂಶ ತಿಂದ್ರೆ ತಪ್ಪು, ಆ ತರ ಎಲ್ಲ ಮಾಹಿತಿ ಇರೋದ್ರಿಂದ ಈ ರಕ್ತ ದಾನ ಮಾಡೋದ್ರಿಂದ ಆ ರಿಸ್ಕ್, ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಏನಂತಾರ ಅದು ತುಂಬಾ ಕಡಿಮೆ ಆಗುತ್ತೆ. ಸ್ಟ್ರೋಕ್ ಅನ್ನೋದು ತುಂಬಾ ಕೇಳಿರ್ಬೇಕಲ್ಲ, ಆ ಸ್ಟ್ರೋಕ್ ಅನ್ನೋ ಕಾಯಿಲೆ ಕೂಡ ಈ ರಕ್ತದಾನ ಮಾಡೋದ್ರಿಂದ ಅದ್ರ ರಿಸ್ಕ್ ಕಡಿಮೆ ಆಗುತ್ತೆ. ಅದಲ್ಲದೆ ಐರನ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗಿರುತ್ತಲ್ಲ, ಅದನ್ನ ನಿಯಮಿತ ಪಡಿಸೋದಕ್ಕೆ ಈ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಆ ಇದರಿಂದ ರಿಸ್ಕ್ ಫ್ಯಾಕ್ಟರ್ನ ಕಮ್ಮಿ ಮಾಡುತ್ತೆ. ಅದಲ್ಲದೆ ಕ್ಯಾನ್ಸರ್ಗಳು, ಈ ಮಿನರಲ್ಸ್ ಮತ್ತೆ ಹೆವಿ ಮೆಟಲ್ಸ್ ನಿಂದ ಕ್ಯಾನ್ಸರ್ಗಳಾಗುತ್ತೆ. ಈ ರಕ್ತದಾನ ಕೊಡೋದ್ರಿಂದ ಅದೆಲ್ಲ ನಮ್ಮ ದೇಹದಲ್ಲೇ ಉಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಆ ಸಮಯದಲ್ಲಿ ಕ್ಯಾನ್ಸರ್ ಕಾಯಿಲೆಗಳು ಕೂಡ ಅದರಿಂದ ಕಡಿಮೆ ಆಗುತ್ತೆ. ಇದಲ್ಲದೆ ತೂಕ ಜಾಸ್ತಿ ಇರೋರು ಕೂಡ ರಕ್ತದಾನ ಮಾಡೋದ್ರಿಂದ ಸುಮಾರು 650 kcal ಅಷ್ಟು ರಕ್ತದಾನ ಮಾಡೋದ್ರಿಂದ ಕಡಿಮೆ ಆಗುತ್ತೆ, ಅದರಿಂದ ತೂಕ ಕಡಿಮೆ ಕೂಡ ಇದರಿಂದ ಮಾಡ್ಕೋಬಹುದು. ಅದಲ್ಲದೆ ಈ ಆಲ್ಜಿಮರ್ಸ್ ಡಿಸೀಸ್, ನೆನಪಿನ ಶಕ್ತಿ ಕಾಯಿಲೆ, ಈ ವಯಸ್ಸಾದವ್ರಲ್ಲಿ ತುಂಬಾ ಕಾಣಿಸ್ಕೊಳ್ಳೋಂತ ಕಾಯಿಲೆ, ಅದು ಕೂಡ 95% ಅಷ್ಟು ಕಡಿಮೆ ಆಗುತ್ತೆ. ಸೊ ಇದಲ್ಲದೆ ನಮ್ಮ ನೀವು ನಾನು ಆಗ್ಲೇ ಹೇಳ್ದಂಗೆ ಸ್ಕ್ರೀನಿಂಗ್ ಟೆಸ್ಟ್ ಏನ್ ಮಾಡ್ತೀವಿ, ಇದೊಂಥರ ಮಿನಿ ಆರೋಗ್ಯ ಪರೀಕ್ಷೆ ಮಾಡ್ದಂಗೆ. ಸೊ ನಮ್ಮ ಹಿಮೋಗ್ಲೋಬಿನ್ ಆಗಿರ್ಬೋದು, BP ಆಗಿರ್ಬೋದು, ಪಲ್ಸ್ ರೇಟ್ ಆಗಿರ್ಬೋದು, ಅಥವಾ ನಮ್ಮ ಎಲ್ಲ ಅಂಗಗಳ ಪರೀಕ್ಷೆ ಮಾಡ್ತಾರೆ. ಅದ್ರ ಜೊತೆಗೆ ಈ ನಮ್ಮ ರಕ್ತದಿಂದ ಹರಡುವ ಕಾಯಿಲೆಗಳು ಒಂದಷ್ಟಿದೆ, HIV ಆಗಿರ್ಬೋದು, ಅಥವಾ ಹೆಪಟೈಟಿಸ್ ಅಂತ ಹೇಳ್ತಾರೆ, HBC, ಮಲೇರಿಯಾ ಕಾಯಿಲೆ, ಸಿಫಿಲಿಸ್ ಕಾಯಿಲೆ, ಈ ಕಾಯಿಲೆಗಳ ಪರೀಕ್ಷೆ ಕೂಡ ಉಚಿತವಾಗಿ ಮಾಡಿಕೊಡ್ತೀವಿ. ಸೊ ಇದೆಲ್ಲ ಎಲ್ಲ ಮಾಡಿಸ್ಕೊಂಡು ಈ ಬೇರೆ ಉಪಯೋಗಗಳ ಜೊತೆಗೆ ಈ ಮಿನಿ ಆರೋಗ್ಯ ಪರೀಕ್ಷೆಗಳು ಕೂಡ ಅದರ ಜೊತೆಗೆ ಉಪಯೋಗ ಆಗುತ್ತೆ. ಹೀಗೆ ಸಂಗ್ರಹಿಸಿರುವಂತಹ ರಕ್ತದ ಒಂದು ಸಂರಕ್ಷಣೆಯನ್ನು ಹೇಗೆ ಮಾಡಲಾಗ್ತದೆ ಮತ್ತು ಎಷ್ಟು ಅವಧಿಯ ಒಳಗಡೆ ಅದನ್ನು ಬಳಕೆ ಮಾಡಬೇಕು? ಹಾ ಸರ್, ನಾನು ಹೇಳ್ದಂಗೆ ಕಾಂಪೊನೆಂಟ್ ಸಪರೇಷನ್ ಅಂತ ಹೇಳಿದ್ನಲ್ಲ, ಈ ಕೆಂಪು ರಕ್ತ ಅನ್ನ PRBC ಪ್ಯಾಕ್ಡ್ ರೆಡ್ ಬ್ಲಡ್ ಸೆಲ್ಸ್ ಅಂತೀವಿ, ಅದನ್ನ ಒಂದು ಬ್ಯಾಗ್ನಲ್ಲಿ ಕಲೆಕ್ಟ್ ಮಾಡ್ತೀವಲ್ಲ, ಅದರಲ್ಲಿ ಆಂಟಿ ಕೊಯಾಗ್ಲೆನ್ಸ್ ಅಂತ ಇರುತ್ತೆ. ಈ ರಕ್ತ ಹೆಪ್ ಕಟ್ಟದ ಹಾಗೆ ನೋಡ್ಕೊಳುತ್ತೆ. ಸೊ ಆ ರಕ್ತ ಹೆಪ್ ಕಟ್ಟದ ಹಾಗೆ ನೋಡ್ಕೊಳ್ಳೋ ಅಂತ ಇದರಲ್ಲಿ CPDA ಅಂತ ಒಂದು ಆಂಟಿಕೊಯಾಗ್ಲೆಂಟ್, ಆ ಆಂಟಿಕೊಯಾಗ್ಲೆಂಟ್ ಬಳಸಿದಾಗ 35 ದಿನಗಳು ಕೂಡ ನಾವು ರಕ್ತನ ಸಂಗ್ರಹಿಸಿ ಇದನ್ನ ಹೇಳ್ತೀನಿ ಸರ್ ನಾನು, ಅದನ್ನ ಫ್ರೀಜರ್ 2-6 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಆ ಫ್ರೀಜರ್ ನಲ್ಲಿ ಇಡಬೇಕಾಗತ್ತೆ. ಸೊ 35 ದಿನಗಳ ಒಳಗಡೆ ಇದನ್ನ ಉಪಯೋಗಿಸಬೇಕಾಗತ್ತೆ. ಇನ್ನೊಂದು SAGM ಅಂತ ಆಂಟಿಕೊಯಾಗ್ಲೆಂಟ್ ಬರುತ್ತೆ, ಅದನ್ನ ಉಪಯೋಗಿಸ್ಕೊಂಡು ಮಾಡಿದ್ರೆ 42 ದಿವಸಗಳ ಕಾಲ ನಾವು ಅದೇ 2-6 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ರಕ್ತನ ಸಂಗ್ರಹಿಸಿ ಇಟ್ಕೋಬೇಕು, ಅದ್ರ ಒಳಗಡೆ ಉಪಯೋಗಿಸ್ಬೇಕು. ಅದು ಬಿಟ್ಟು ಪ್ಲೇಟ್ಲೆಟ್ಸ್ ಅಂತ ಏನ್ ಹೇಳದ್ನಲ್ಲ, ಆ ಬಿಳಿ ರಕ್ತ ತುಂಬಾ ಕಡಿಮೆ ದಿವಸ ಇಟ್ಕೊಳಕ್ ಸಾಧ್ಯ, ಅದನ್ನ 20-24 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಪ್ಲೇಟ್ಲೆಟ್ ಅಜಿಟೇಟರ್ ಅಂತ ಬರುತ್ತೆ. ಆ ಪ್ಲೇಟ್ಲೆಟ್ ಅಜಿಟೇಟರ್ ಅನ್ನೋದು ಏನಂದ್ರೆ ಎಡಗಡೆಯಿಂದ ಬಲಗಡೆಗೆ ಮೂವ್ಮೆಂಟ್ ಮಾಡ್ತಾನೆ ಇರುತ್ತೆ ಅಂತ ಮಷಿನ್ ಅದು. ಆ ಮಷಿನ್ ಒಳಗಡೆ ಕೇವಲ 5 ದಿನಗಳ ಮಾತ್ರ ಇಡಬಹುದು, ಅದ್ರ 5 ದಿನಗಳ ಒಳಗಡೆ ಅದನ್ನ ಉಪಯೋಗಿಸ್ಕೋಬೇಕು. ಈ ಪ್ಲಾಸ್ಮಾ ಅಂತ ಏನ್ ಹೇಳದ್ನಲ್ಲ, ಅದು ಫ್ರೆಶ್ ಫ್ರೋಜನ್ ಪ್ಲಾಸ್ಮಾ ಅಂತ ಅದ್ರ ಕಂಪ್ಲೀಟ್ ಪೂರ್ಣ ಹೆಸರು. ಅದನ್ನ ನಾವು 1 ವರ್ಷದ ತನಕ ಇಟ್ಕೋಬಹುದು, ಆದ್ರೆ ಅದನ್ನ ಡೀಪ್ ಫ್ರೀಸರ್ ನಲ್ಲಿ ಇಡಬೇಕು, -40 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಅದನ್ನ ಸೇವಿಸಿ ಇಡಬೇಕಾಗತ್ತೆ. ಅದು 1 ವರ್ಷಗಳ ತನಕ ಅದನ್ನ ಉಪಯೋಗಿಸ್ಕೋಬಹುದು. ಆದ್ರೆ ಈ ಪ್ಲೇಟ್ಲೆಟ್ಸ್ ಅನ್ನೋದು ಮಾತ್ರ ಕೇವಲ 5 ದಿವಸಗಳು. ಮೊನ್ನೆ ಶಿಬಿರದಲ್ಲಿ ಕೊಟ್ವಿ, ನನಗೆ 6ನೇ ದಿವಸ ಬಂದ್ ಕೇಳಿದ್ರೆ ನಮ್ಮ ಹತ್ರ ನಾವು ರಕ್ತ ಕೊಟ್ಟಿದೀವಲ್ಲ ಕೊಡಿ ಅಂತ ಕೇಳಿದ್ರು, ನಮ್ಮ ಹತ್ರ ಅದು 5 ದಿವಸ ಇಳಿಸ್ಕೊಳಕಾಗದು, ಅದನ್ನ ಕೊಡ್ಲಿಕ್ಕಾಗಲ್ಲ. ಅವಾಗ ಬ್ಲಡ್ ಬ್ಯಾಂಕಿನ ಒಂದು ನಿರ್ವಹಣೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ರಕ್ತದ ಅಗತ್ಯ ಇರುವವರಿಗೆ ಬ್ಲಡ್ ಅನ್ನು ಹೇಗೆ ಕೊಡುವಂತ ಒಂದು ಕೊಡುವ ವಿಧಾನ ಹೇಗೆ? ಈಗ ರಕ್ತ ಕೊಡಬೇಕಂದ್ರೆ ನಮ್ಗೆ ಇವಾಗ ತುಂಬಾ ಜನ ಸ್ವಯಂ ಪ್ರೇರಿತ ರಕ್ತದಾನಿಗಳಿರ್ತಾರೆ. ಅದ ಬಿಟ್ಟು ಆ ಸ್ವಯಂ ಪ್ರೇರಿತ ರಕ್ತದಾನಗಳೇ ಕೊಟ್ಟಿರೋ ರಕ್ತ ನಮ್ಮ ಹತ್ರ ಇಲ್ಲದೆ ಇರೋ ಸಮಯದಲ್ಲಿ ಈ ರೀಪ್ಲೇಸ್ಮೆಂಟ್ ಡೋನರ್ಸ್ ಅಂತ ಹೇಳ್ತೀವಿ. ರೀಪ್ಲೇಸ್ಮೆಂಟ್ ಡೋನರ್ಸ್ ನ ಏನಂದ್ರೆ ಅವಶ್ಯಕತೆ ಇದೆ, ಆ ರಕ್ತ ಗುಂಪು ನಮ್ಮಲ್ಲಿಲ್ಲ ಅಂತ ಸಮಯದಲ್ಲಿ ಅವರ ನೆಂಟರಿಷ್ಟರು ಅಥವಾ ಗೊತ್ತು ಪರಿಚಯ ಇರೋರು ಯಾರಾದ್ರೂ ಬಂದು ಕೊಡೋದನ್ನ ರೀಪ್ಲೇಸ್ಮೆಂಟ್, ಅದನ್ನ ನಾವು ಸಾಮಾನ್ಯವಾಗಿ ಬೇಡ ಅಂತ ಹೇಳ್ತೀವಿ. ಬಟ್ ಸಮಯಕ್ಕೆ ಬೇಕಾದಾಗ, ತುರ್ತು ಸಮಯದಲ್ಲಿ ಬೇಕಾದಾಗ ಆ ರಿಪ್ಲೇಸ್ಮೆಂಟ್ ಡೋನರ್ಸ್ ನ ತಗೊಳ್ತೀವಿ. ಅದು ಬಿಟ್ಟು ಇವಾಗ ಸ್ವಯಂ ಪ್ರೇರಿತ ರಕ್ತದಾನಕ್ಕೆ ಪ್ರೇರೇಪಿಸ್ತೀವಿ. ಸ್ವಯಂ ಪ್ರೇರಿತ ರಕ್ತದಾನವೇ ಯಾವಾಗ್ಲೂ ಮಾಡಬೇಕು ಅಂತ ಕೇಳ್ಕೊತೀವಿ. ಅಂದ್ರೆ ದುಡ್ಡು ಕೊಟ್ಟರೆ ರಕ್ತ ಸಿಗೋದಿಲ್ಲ? ಖಂಡಿತ ಇಲ್ಲ ಸರ್, ಅದು 2002 ಅದು ನ್ಯಾಷನಲ್ ಪಾಲಿಸಿ ಒಂದು ಮಾಡಿ ಬ್ಯಾನ್ ಮಾಡಿದ್ದಾರೆ. ಎಲ್ಲಾ ದೇಶಗಳು ಕುಳಿತು ಮಾತನಾಡಿ ಈ HIV ಅನ್ನ ಕಾಯಿಲೆ 1999 ಮತ್ತೆ 2000 ತುಂಬಾ ಜಾಸ್ತಿ ಆಗ್ಬಿಡ್ತು. ಮುಂಚೆ ದುಡ್ಡು ಕೊಟ್ಟು ತುಂಬಾ ಜನ ಪೇಯ್ಡ್ ಡೋನರ್ಸ್ ಅಂತಾರೆ, ಅದನ್ನ ಮಾಡ್ತಾ ಇದ್ರು. ಈ ಯಾವಾಗ HIV ಅನ್ನ ಕಾಯಿಲೆ ಎಲ್ಲ ಜಾಸ್ತಿ ಆಗಕ್ ಶುರು ಆಯ್ತು, ಪೇಯ್ಡ್ ಡೋನರ್ಸ್ ಅನ್ನೋದನ್ನ ಖಂಡಿತವಾಗಿ ನಿಲ್ಸೇ ಬಿಟ್ಟಿದ್ದಾರೆ. ಸೊ ಭಾರತದಲ್ಲಿ ಅದನ್ನ ಪ್ರೇರೇಪಿಸ್ತಿಲ್ಲ. ಸೊ ಅದರ ಪೇಯ್ಡ್ ಡೋನರ್ಸ್ ಅನ್ನೋ ಕಾನ್ಸೆಪ್ಟ್ ತೆಗೆದಾಕ್ಬಿಟ್ಟಿದ್ದಾರೆ. ಈಗೆಲ್ಲ ಸ್ವಯಂ ಪ್ರೇರಿತ ರಕ್ತದಾನಿಗಳು ಮಾತ್ರ ಎಲ್ಲ ಕಡೆಯಲ್ಲಿ. ಈ ಬ್ಲಡ್ ಬ್ಯಾಂಕ್ ಎನ್ನುವಂತಹದ್ದು ಪ್ರತಿ ಜಿಲ್ಲೆಗೆ ಹೊಂದಿರುವಂತಹದ್ದು ಅಥವಾ ಜಾಸ್ತಿ ಸಂಖ್ಯೆಯಲ್ಲಿ ಕೂಡ ಇರ್ತಾವ, ಇವರ ನಿರ್ವಹಣೆ ಎಲ್ಲ ಹೇಗೆ? ಸರ್, ಬ್ಲಡ್ ಬ್ಯಾಂಕ್ ಅನ್ನೋದು ಎಲ್ಲಾ ಜಿಲ್ಲೆಗಳಲ್ಲೂ ಒಂದೊಂದಿದೆ, ಅದ್ರ ಜೊತೆಗೆ ಕೆಲವು ತಾಲೂಕ್ ಲೆವೆಲ್ ನಲ್ಲೂ ಸ್ಟೋರೇಜ್ ಸೆಂಟರ್ಸ್ ಅಂತ ಇದೆ ಸರ್. ಖಾಸಗಿಯಾಗೂ ಇದೆ ಮತ್ತೆ ಗೌರ್ಮೆಂಟ್ ಇದೆ ಸರ್, ಪ್ರೈವೇಟ್ ಗೌರ್ಮೆಂಟ್ ಎರಡು. ಸುಮಾರು 2000 ಚಿಲ್ಲರೆ ಖಾಸಗಿ, 2000 ಗೌರ್ಮೆಂಟ್ ಬ್ಲಡ್ ಬ್ಯಾಂಕ್ಸ್ ಆಲ್ ಓವರ್ ಇಂಡಿಯಾದಲ್ಲಿದೆ. ಸೊ ಈ ತಾಲೂಕ್ ಲೆವೆಲ್ ನಲ್ಲಿ ಸ್ಟೋರೇಜ್ ಬ್ಲಡ್ ಸೆಂಟರ್ಸ್ ಅಂತ ಹೇಳ್ತಾರೆ. ಈಗ ಒಂದು ಜಿಲ್ಲೆ ಇರುತ್ತಲ್ಲ, ಜಿಲ್ಲೆ ಸುತ್ತಮುತ್ತ ಇರೋ ಕಡೆಗೆ ಸಮಯಕ್ಕೆ ಸರಿಯಾಗಿ ಬೇಕಾದ ಸಮಯದಲ್ಲಿ ತಕ್ಷಣ ತಗೊಂಡೋಗಿ ಬ್ಲಡ್ ಕೊಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಈ ಸ್ಟೋರೇಜ್ ಸೆಂಟರ್ಸ್ ಅಂತ ಓಪನ್ ಮಾಡಿರ್ತಾರೆ. ಸೊ ಅಲ್ಲಿ ಅವಶ್ಯಕತೆ ಇರುವ ಬ್ಲಡ್ ನ ಈ ಜಿಲ್ಲೆ ಇರೋದನ್ನ ಅದನ್ನ ಮದರ್ ಬ್ಲಡ್ ಬ್ಯಾಂಕ್ಸ್ ಅಂತಾರೆ. ಸೊ ಅಲ್ಲಿಂದ ತೆಗೆದುಕೊಂಡೋಗಿ ಅಲ್ಲಿಗೆ ಇಟ್ಕೋತಾರೆ, ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾರೆ. ಸೊ ಅವಶ್ಯಕತೆ ಇದ್ದಾಗ ಅದನ್ನ ಉಪಯೋಗಿಸ್ಕೋತಾರೆ. ಸಮಯ ಎಲ್ಲ ಅದೇ, PRBC ಆದ್ರೆ 35 ದಿವಸದ ಒಳಗಡೆ ಅದೊಂದೇ ತಗೊಂಡೋಗ್ಲಿಕ್ಕೆ ಆಗೋದು. ಪ್ಲೇಟ್ಲೆಟ್ಸ್ ಮತ್ತೆ ಫ್ರೆಶ್ ಫ್ರೋಜನ್ ಪ್ಲಾಸ್ಮಾನ ಯೂಶಲಿ ಸ್ಟೋರೇಜ್ ಸೆಂಟರ್ಸ್ ನಲ್ಲಿ ಇಡೋದಿಲ್ಲ. ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿದೆ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಆ ರಕ್ತದ ಒಂದು ತೀರ ಅನಿವಾರ್ಯ ಅಗತ್ಯ ಇರ್ತದೆ ಅಂತ ಇಟ್ಕೊಳ್ಳಿ, ಡಾಕ್ಟರ್ ಹೇಳುವಂತಹದ್ದು ಇಷ್ಟು ರಕ್ತ ಬೇಕು ಅಂತ ಹೇಳ್ತಾರೆ, ಒಂದು ಲಿಸ್ಟ್ ಕೊಟ್ಟಿರ್ತಾರೆ ತಗೊಂಬನ್ನಿ ಅಂತ, ಅವ್ರು ಎಲ್ಲಿಗೆ ಹೋಗ್ಬೇಕು? ಸರ್, ಎಲ್ಲರೂ ರಕ್ತ ಕೇಂದ್ರಕ್ಕೆ ಬರಬೇಕು ಸರ್, ಬೇರೆ ಎಲ್ಲೂ ಸಿಗೋದಿಲ್ಲ ರಕ್ತ ಅನ್ನೋದು. ರಕ್ತ ಕೇಂದ್ರಕ್ಕೆ ಬರಬೇಕು, ಅವಶ್ಯಕತೆ ಇರುವ ರಕ್ತಗಳು ಅದನ್ನ ಸಿಕ್ಲಿಲ್ಲ ಅಂದ ಸಮಯದಲ್ಲಿ ಓ ನೆಗೆಟಿವ್ ಅನ್ನ ಬ್ಲಡ್, ಓ ನೆಗೆಟಿವ್ ಅನ್ನೋದು ಯೂನಿವರ್ಸಲ್ ಡೋನರ್, ಸೊ ಓ ನೆಗೆಟಿವ್ ಅನ್ನ ಬ್ಲಡ್ ನ ಸಮಯಕ್ಕೆ ಕೊಡ್ತೇವೆ. ಎಲ್ಲ ಯಾವುದೇ ರಕ್ತ ಆಗಲಿ ಅದನ್ನ ಕ್ರಾಸ್ ಮ್ಯಾಚಿಂಗ್ ಅಂತ ಒಂದು ಟೆಸ್ಟ್, ಅದು ಆ ರಕ್ತ ಯಾವ್ದಿರುತ್ತೋ ಅವರು ಪೇಷಂಟ್ ರೋಗಿಗಳ ರಕ್ತ ಈ ರಕ್ತ ನಮ್ಮ ಹತ್ರ ಇರೋ ರಕ್ತ ದಾನಿಗಳು ಕೊಟ್ಟಿರೋ ರಕ್ತನ ಮ್ಯಾಚ್ ಮಾಡ್ತೀವಿ. ಸೊ ಆ ಮ್ಯಾಚ್ ಆದ ರಕ್ತನ ಕೊಡ್ತೀವಿ. ಸೊ ಓ ನೆಗೆಟಿವ್ ಅನ್ನೋದು ಯೂನಿವರ್ಸಲ್ ಡೋನರ್, ಸೊ ಯಾವುದೇ ಬ್ಲಡ್ ಗ್ರೂಪ್ ಇದ್ರು ಸಾಮಾನ್ಯವಾಗಿ ಮ್ಯಾಚ್ ಆಗುತ್ತೆ. ಸೊ ಆ ಬ್ಲಡ್ ಗ್ರೂಪ್ನ ಇಲ್ಲದೆ ಇರೋ ಸಮಯದಲ್ಲಿ ಕೊಡ್ತೀವಿ. ಈ ರಕ್ತ ಕೋಶದ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ, ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ರಿ, ಸ್ವಲ್ಪ ವಿವರವಾಗಿ ಹೇಳಿ ಇದರ ಹೇಗೆ ನಡೀತಾ ಇದೆ, ಇದು ಅದನ್ನ ಹೇಗೆ ಉಪಯೋಗವನ್ನ ಪಡ್ಕೋಬಹುದು? ಈ ರಕ್ತ ಕೋಶ ಅನ್ನೋದು ಒಂದು ಆಪ್ ಸರ್, ನಾವ್ ಬೇರೆ ಆಪ್ ನ ಎಲ್ಲಿ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಓಪನ್ ಮಾಡಿ ಇದ್ ಮಾಡ್ಕೋತೀವ, ಈ ರಕ್ತ ಕೋಶ ಅನ್ನೋದನ್ನು ಕೂಡ ಓಪನ್ ಮಾಡ್ಕೋಬಹುದು. ಅದರಲ್ಲಿ ನಮ್ಮ ಯಾವ ಜಾಗ ನಾವ್ ಯಾವ ಜಾಗದಲ್ಲಿ ಇದೀವಿ ಅಂತ ಹೇಳಿದ್ರೆ, ಅಥವಾ ಯಾವ ಜಾಗದಲ್ಲಿ ನಮ್ಗೆ ರಕ್ತ ಅವಶ್ಯಕತೆ ಇದೆ ಅಂದ್ರೆ, ಆ ಪ್ಲೇಸ್ ನ ಹೊಡೆದ್ರೆ ಅಲ್ಲಿ ಯಾವ್ಯಾವ ರಕ್ತ ಕೇಂದ್ರಗಳಿದೆ ಅಂತ ಲಿಸ್ಟ್ ಬರುತ್ತೆ. ಆ ರಕ್ತ ಕೇಂದ್ರಗಳ ಲಿಸ್ಟ್ ಅಲ್ಲಿ ನಮಗೆ ಅವಶ್ಯಕತೆ ಇರುವ ಗ್ರೂಪ್ ಸ್ಪೆಸಿಫಿಕ್ ಆಗಿ ರಕ್ತಗಳಿರುತ್ತೆ. ಎ ಗ್ರೂಪ್ ಆದ್ರೆ ಎಷ್ಟು ರಕ್ತ ಇದೆ, ಬಿ ಗ್ರೂಪ್ ಆದ್ರೆ ಎಷ್ಟು ರಕ್ತ ಇದೆ, ಎ ಬಿ ಗ್ರೂಪ್ ಆದ್ರೆ ಎಷ್ಟು, ಪಾಸಿಟಿವ್ ನೆಗೆಟಿವ್ ಎಲ್ಲ ಸೆಪರೇಟ್ ಆಗಿರುತ್ತೆ. ಆ ರಕ್ತಗಳ ಗುಂಪು ಇವರಿಗೆ ಅವಶ್ಯಕತೆ ಇದೆ ಅಂದಾಗ ಅಂತ ರಕ್ತ ಕೇಂದ್ರಕ್ಕೆ ಹೋಗಿ ಇವರು ಸಂಪರ್ಕ ಮಾಡಿ ತಗೋಬಹುದು. ಅದು ಬಿಟ್ಟು ಅವರು ರಕ್ತ ಕ್ಯಾಂಪ್ಗಳಿಗೆ ಹೋಗಿ ರಕ್ತ ದಾನ ಮಾಡಬೇಕು ಅಂದ್ರೆ ಅದೇ ವೆಬ್ಸೈಟ್ ನಲ್ಲಿ ರಕ್ತ ಕ್ಯಾಂಪ್ ಅಂತ ಹಾಕಿದ್ರೆ ಅದ್ರ ಮಾಹಿತಿ ಕೂಡ ಬರುತ್ತೆ. ಸೊ ಅಂತ ಜಾಗಕ್ಕೆ ಹೋಗಿ ಇವರು ಕೊಡಬಹುದು. ಈಗ ವಿಶ್ವ ರಕ್ತದಾನಿಗಳ ದಿನ, ಇದರ ಒಂದು ಮಹತ್ವದ ಬಗ್ಗೆ ಹೇಳಿ. ಹಾ ಸರ್, ಜೂನ್ 14 ಪ್ರತಿ ವರ್ಷ ಎಲ್ಲ ಕಡೆ ವಿಶ್ವದಲ್ಲಿ ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಿಸ್ತೀವಿ. ಕಾರ್ಲ್ ಲ್ಯಾನ್ಸ್ಟೀನರ್ ಅನ್ನೋ ಒಬ್ಬರು ವೈದ್ಯರು, ಆಸ್ಟ್ರಿಯನ್ ಜೀವಶಾಸ್ತ್ರ ವೈದ್ಯರು, ಇವರು 1900 ಸೊ ಏನ್ ಮಾಡಿದ್ರು ಅಂದ್ರೆ, ರಕ್ತ ಗುಂಪುಗಳು ನಮ್ಗೆ ಯಾವ್ದು ಅಂತ ಗೊತ್ತಿರಲಿಲ್ಲ ಆ ಸಮಯದಲ್ಲಿ, ಇವರು ರಕ್ತ ಗುಂಪುಗಳು ಯಾವ್ದು ಮತ್ತೆ ಅದರ ವರ್ಗೀಕರಣ ಮಾಡಿ ಅದನ್ನ ಕಂಡಿಡಿದ್ರು. ಸೊ ಆ ಅವರ ಜನ್ಮದಿನ ಇದು ಜೂನ್ 14. ಸೊ ಅಂದು ಎಲ್ಲ ವಿಶ್ವದಲ್ಲಿ ಎಲ್ಲ ಕಡೆ ಅಂತಾರಾಷ್ಟ್ರೀಯ ರಕ್ತದಾನಿಗಳ ದಿನಾಚರಣೆ ಅಂತ ಆಚರಿಸ್ತೀವಿ. ಇದಲ್ಲದೆ ನಮ್ಮ ಸುರಕ್ಷಿತವಾದ ರಕ್ತ ಮತ್ತು ರಕ್ತ ಉತ್ಪನ್ನಗಳನ್ನು ಅಗತ್ಯವಾಗಿ ಅರಿವು ಮೂಡಿಸಲು ಮತ್ತೆ ಸ್ವಯಂ ಪ್ರೇರಿತ ರಕ್ತದಾನಿಗಳು ಅವರ ಜೀವ ಉಳಿಸುವ ರಕ್ತಕ್ಕಾಗಿ ಧನ್ಯವಾದಗಳನ್ನು ತಿಳಿಸೋ ಕೂಡ ಈ ಆಚರಣೆ ಮಾಡ್ತೀವಿ. ಇದಲ್ಲದೆ ನಮ್ಮ ಯಂಗ್ಸ್ಟರ್ಸ್ ಏನಂತಾರೆ, ಈ 18-35 ವರ್ಷದವರು ಕಡಿಮೆ ಜನ ರಕ್ತದಾನ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೊಂದು ಪ್ರೇರೇಪಿಸೋಕ್ಕೋಸ್ಕರ ಈ ವಿಶ್ವ ರಕ್ತ ದಿನಾಚರಣೆಯನ್ನು ಆಚರಿಸ್ತೀವಿ. ಸೊ ಈ ಖಂಡಿತ ಸರ್ ಇದೆ. ಹೋದ ವರ್ಷ ಏನಂದ್ರೆ, ಈ ರಕ್ತದಾನಿಗಳು ದಾನ ಮಾಡ್ತಾ ಇರೋರಿಗೆ ಧನ್ಯವಾದಗಳು ತಿಳಿಸೋಕ್ಕೋಸ್ಕರನೇ ಮಾಡಿದ್ರು. ಈ ವರ್ಷ ರಕ್ತ ನೀಡಿ ಭರವಸೆ ನೀಡಿ ಒಟ್ಟಾಗಿ ನಾವು ಜೀವಗಳನ್ನು ಉಳಿಸುತ್ತೇವೆ ಅಂತ ವಿಷಯ ಹೇಳಿದ್ದಾರೆ. ಇದನ್ನ WHO ಅನ್ನೋರು ಈ ಪ್ರತಿ ವರ್ಷ ಒಂದು ಥೀಮ್ ಅಥವಾ ವಿಷಯನ ತಿಳಿಸ್ತಾರೆ. ಈ ವರ್ಷ ಈ ಥೀಮ್ ರಕ್ತ ನೀಡಿ ಭರವಸೆ ನೀಡಿ ಒಟ್ಟಾಗಿ ನಾವು ಜೀವಗಳನ್ನು ಉಳಿಸುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ ಏನು? ರಕ್ತದಾನ ಒಂದು ಮಹಾದಾನ. ನಾನು ಹೇಳ್ದಂಗೆ ಜೀವಂತವಾಗಿ ಮಾಡುವ ದಾನ ರಕ್ತದಾನ. ಬೇರೆ ಅಂಗಾಂಗಗಳ ದಾನ ಹೆಂಗ್ ಮಾಡ್ತಿರೋ, ಇದು ನಮ್ಮ ಜೀವಂತವಾಗಿ ನಮ್ಮ ಕಣ್ಮುಂದೆ ಎಲ್ಲ ಯಾವ ಸಮಯದಲ್ಲಿ ಬೇಕಾದ್ರೂ ಕೊಡುವ ದಾನ. ಸೊ ಒಂದು ರಕ್ತ ಕೊಡೋದ್ರಿಂದ 3 ಪ್ರಾಣನ ಉಳಿಸಬಹುದು. ಸೊ ನಾನು ಹೇಳ್ದಂಗೆ ಕೆಂಪು ರಕ್ತ, ಬಿಳಿ ರಕ್ತ, ಪ್ಲಾಸ್ಮಾ, ಹೀಗೆ 3 ವ್ಯಕ್ತಿಗಳಿಗೆ ನಮ್ಮ ರಕ್ತದಿಂದ 3 ವ್ಯಕ್ತಿಗಳಿಗೆ ಕೊಟ್ಟು ಜೀವವನ್ನು ಉಳಿಸ್ಬೋದು. ಸೊ ಇದೊಂದು ನಮಗೆ ಸಿಕ್ಕಿರೋ ಅವಕಾಶ ಜೀವ ಉಳಿಸೋದಕ್ಕೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ರಕ್ತದ ಕೊರತೆ ತುಂಬ ಇದೆ ದೇಶದಲ್ಲಿ, ಎಲ್ಲ ಕಡೆ ರಕ್ತದ ಕೊರತೆ ತುಂಬ ಇದೆ. ದಿನದ ಒಂದು ಬೇಡಿಕೆ ಎಷ್ಟಿದೆ ಅಂತ ಒಂದು ಚಿತ್ರಣ ಕೊಡಬಹುದು? ಖಂಡಿತ ಸರ್. 2 ಸೆಕೆಂಡ್ಗೆ ಒಂದು ರಕ್ತ ಅವಶ್ಯಕತೆ ಇದೆ. ಸೊ 2 ದೇಶಾದ್ಯಂತ 2 ಒಂದು ರಕ್ತ ಅವಶ್ಯಕತೆ ಅಂದ್ರೆ ಬಹಳ. ನಮ್ಮ ಕರ್ನಾಟಕದಲ್ಲಿ 8-10 lakh ಯೂನಿಟ್ಸ್ ರಿಕ್ವೈರ್ಮೆಂಟ್ ಇದೆ. ಅದರಲ್ಲಿ ಕೇವಲ 80% ಅಷ್ಟು ಮಾತ್ರ ಪೂರೈಸಲಿಕ್ಕೆ ಸಾಧ್ಯವಾಗ್ತಾ ಇದೆ ನಮ್ಮ ಕಡೆಯಿಂದ. ಸೊ ಅದರಿಂದ ರಕ್ತವನ್ನು ಮನುಷ್ಯರ ದಾನದಿಂದ ಮಾತ್ರ ಮಾಡೋಕ್ಕಾದು, ಇದರಿಂದ ಯಾವ ಪರ್ಯಾಯವಾದ ವಸ್ತು ಇಲ್ಲ ಅಥವಾ ಔಷಧಿ ಇಲ್ಲ. ಸೊ ಯಾವ ಪ್ರಯೋಗಶಾಲೆಯಲ್ಲೂ ಕೂಡ ಇದನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವೇ ಇಲ್ಲ. ರಕ್ತದಾನ ಮಾಡುವುದು ಪ್ರತಿ ಆರೋಗ್ಯವಂತ ವ್ಯಕ್ತಿಗೆ ಇದೊಂದು ಕರ್ತವ್ಯ ಅಂತ ತಿಳ್ಕೊಂಡು ಅವರ ಸ್ವಯಂ ಪ್ರೇರಿತವಾಗಿ ರೋಗಗ್ರಸ್ತರಿಗೆ ಅಥವಾ ಗಾಯಾಳುಗಳಿಗೆ ಇದನ್ನು ಕೊಟ್ಟು ಅವರಿಗೆ ಉಪಯೋಗ ಮಾಡಿಕೊಳ್ಳೋಕ್ಕೆ ಅವಕಾಶ ಮಾಡಿ. ರಕ್ತದಾನಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮೂಢನಂಬಿಕೆಗಳಿವೆಯಾ? ಖಂಡಿತ ಸರ್, ತುಂಬಾ ಇದೆ. ರಕ್ತ ಕೊಟ್ಟರೆ ನಮಗೆ ತೂಕ ಕಡಿಮೆ ಆಗ್ತೀವಿ ಅಂತ ಇದೆ ಅಥವಾ ತುಂಬಾ ದಪ್ಪ ಆಗ್ಬಿಡ್ತೀವಿ ಅಂತ, ಅದೆಲ್ಲ ಖಂಡಿತ ಯಾವುದೂ ಆಗೋದಿಲ್ಲ. ರಕ್ತ ಕೊಟ್ಟಾದ್ಮೇಲೆ ನನಗೆ ಈ ಕಾಯಿಲೆ ಬರುತ್ತೆ ಆ ಕಾಯಿಲೆ ಬರುತ್ತೆ ಅಂತ ಮೂಢನಂಬಿಕೆ, ಖಂಡಿತ ರಕ್ತ ಕೊಡೋದ್ರಿಂದ ಯಾವ ಕಾಯಿಲೆ ಕೂಡ ಬರೋದಿಲ್ಲ. ರಕ್ತದಾನ ಮಾಡೋದಕ್ಕೆ ಕೇವಲ 20 ನಿಮಿಷಗಳೇ ಅಷ್ಟೇ ಸಾಕು, ಅದು ವಿಶ್ರಾಂತಿ ಕೊನೆಯಲ್ಲಿ ಕೊಟ್ಟ ನಂತರ ವಿಶ್ರಾಂತಿ ತಗೊಳ್ಳೋ ಸಮಯ ಸೇರಿಸಿ 20 ನಿಮಿಷ ಅಷ್ಟೇ ಸಾಕಾಗಿರುತ್ತೆ. ಸೊ ಏನೇ ತೊಂದರೆ ಆಗುತ್ತೆ ಅಂತ ಯಾರ ಮಾತಿಂದ ಮಾತಿಗೆ ವ್ಯಕ್ತಿಗಳ ವ್ಯಕ್ತಿಗಳಿಂದ ಮನುಷ್ಯರ ಬಾಯಿಂದ ಬಾಯಿಗೆ ಹೋಗಿ ಹರಡಿದ ಬರೀ ಅದು ಮೂಢನಂಬಿಕೆಗಳು. ಸೊ ಅದರಿಂದ ಯಾವ ಸಮಸ್ಯೆ ಕೂಡ ಆಗೋದಿಲ್ಲ, ಉಪಯೋಗಗಳೇ ಜಾಸ್ತಿ ಬರ್ತು, ದುರುಪಯೋಗಗಳಿಗೆ ಅಥವಾ ಅದರ ಅಡ್ಡಿ ಪರಿಣಾಮಗಳು ಇಲ್ಲ. ಬಹಳ ಸಂತೋಷ ಡಾಕ್ಟರ್ ರೂಪಾ ಆರ್ಎಸ್ ಅವರೇ. ರಕ್ತದಾನದ ಒಂದು ಮಹತ್ವ ಏನು, ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನ ಯಾಕೆ ಮಾಡಬೇಕು, ಹಾಗೂ ಕೃತಕವಾಗಿ ಈ ರಕ್ತದ ಒಂದು ಪೂರೈಕೆ ಲಭ್ಯ ಇಲ್ಲದೆ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಈ ರಕ್ತದಾನದ ಒಂದು ಮಹತ್ವ ಏನು, ಹಾಗೂ ವಿಶ್ವ ರಕ್ತದಾನದ ಒಂದು ಮಹತ್ವ, ಈ ಎಲ್ಲ ವಿಚಾರದ ಬಗ್ಗೆ ಬಹಳಷ್ಟು ವಿಷಯವನ್ನ ಹಂಚಿಕೊಂಡಿದ್ದೀರಿ, ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ರಕ್ತದಾನಿಗಳ ದಿನದ ಮಹತ್ವ ಈ ಕುರಿತು ಡಾಕ್ಟರ್ ರೂಪಾ ಅರಸ್, ಸಹಾಯಕ ಪ್ರಾಧ್ಯಾಪಕರು, ರೋಗಶಾಸ್ತ್ರ ವಿಭಾಗ, ವೈದ್ಯಕೀಯ ಸಂಸ್ಥೆ ಕಾರವಾರ, ಇವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಜನಪದ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಲಕ್ಷ್ಮೀಬಾಯಿ, ಎನ್ ಕಾಳೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ತಂಗಿ ನಾಡೋನು ಬಾರ ಜಂಗಮರ ನಿಂಗಾದ ನಿನಿದಾಟ, ತಂಗಿ ನಾಡೋನು ಬಾರ ಜಂಗಮರ ನಿಂಗಾದ ನಿನಿದಾಟ. ಮಂಗಳ ದಿನದಲ್ಲಿ ಮೂರು ಕಣ್ಣಯ್ಯ ನಮ್ಮ ದೇವಿಯ ಸಂಗ್ರಾಮ, ಮಂಗಳ ದಿನದಲ್ಲಿ ಮೂರು ಕಣ್ಣಯ್ಯ ನಮ್ಮ ದೇವಿಯ ಸಂಗ್ರಾಮ, ಮಂಗಳ ದಿನದಲ್ಲಿ ಮೂರು ಕಣ್ಣಯ್ಯ ನಮ್ಮ ದೇವಿಯ ಸಂಗ್ರಾಮ, ಮಂಗಳ ದಿನದಲ್ಲಿ ಮೂರು ಕಣ್ಣಯ್ಯ ನಮ್ಮ ದೇವಿಯ ಸಂಗ್ರಾಮ. ಬಂದ ಬೀಗರನ ಕರೆಸಿ ಬದಲಿ ಮಾನಿಂಗನ ಗುಡಿಗೆ ಇಳಿಸಿ, ಬಂದ ಬೀಗರನ ಕರೆಸಿ ಬದಲಿಸಿ ಮಾನಿಂಗನ ಗುಡಿಗೆ ಇಳಿಸಿ, ನೆನೆಯಕ್ಕೆ ನೆನೆಗಳಲ್ಲಿ ಗನಿಯ ಬಾಳಿ ಹಣ್ಣ ಉಲಪ್ಪಿಯ ಕೊಡುವತ್ತಿರಲೇ, ನೆನೆಯಕ್ಕೆ ನೆನೆಗಳಲ್ಲಿ ಗನಿಯ ಬಾಳಿ ಹಣ್ಣ ಉಲಪ್ಪಿಯ ಕೊಡುವತ್ತಿರಲೇ, ನೆನೆಯಕ್ಕೆ ನೆನೆಗಳಲ್ಲಿ ಗನಿಯ ಬಾಳಿ ಹಣ್ಣ ಉಲಪ್ಪಿಯ ಕೊಡುವತ್ತಿರಲೇ, ನೆನೆಯಕ್ಕೆ ನೆನೆಗಳಲ್ಲಿ ಗನಿಯ ಬಾಳಿ ಹಣ್ಣ ಉಲಪ್ಪಿಯ ಕೊಡುವತ್ತಿರಲೇ. ಸುಂದರ ನಗಂಬ ನಮ ಸಿಂಹ ಎಂಬ ಕಳಸ ತುಂಬೆ, ಸುಂದರ ನಗಂಬ ನಮ ಸಿಂಹ ಎಂಬತ್ತ ಕಳಸ ತುಂಬೆ, ಅಂದು ಆರಾದಾಗ ಬಂದ ಮುತ್ತೈದ್ಯಾರೆ ಇಳುವರೊಂದೈರಾಣಿಯೇ, ಅಂದು ಆರಾದಾಗ ಬಂದ ಮುತ್ತೈದ್ಯಾರೆ ಇಳುವರೊಂದೈರಾಣಿಯೇ, ಅಂದು ಆರಾದಾಗ ಬಂದ ಮುತ್ತೈದ್ಯಾರೆ ಇಳುವರೊಂದೈರಾಣಿಯೇ, ಅಂದು ಆರಾದಾಗ ಬಂದ ಮುತ್ತೈದ್ಯಾರೆ ಇಳುವರೊಂದೈರಾಣಿಯೇ, ಪರಹನಗಂಬ ನಮ ಸಿಂಹ ಎಪ್ಪತ್ತ ಕಳಸ ತುಂಬೆ, ಪರಹನಗಂಬ ನಮ ಸಿಂಹ ಎಪ್ಪತ್ತ ಕಳಸ ತುಂಬೆ, ಚಪ್ಪುರದಾಗ ಒಕ್ಕ ಮುತ್ತೈದ್ಯಾರೆ ಒಯ್ಯರೊಂದೈರಾಣಿಯೇ, ಚಪ್ಪುರದಾಗ ಒಕ್ಕ ಮುತ್ತೈದ್ಯಾರೆ ಒಯ್ಯರೊಂದೈರಾಣಿಯೇ, ಚಪ್ಪುರದಾಗ ಒಕ್ಕ ಮುತ್ತೈದ್ಯಾರೆ ಒಯ್ಯರೊಂದೈರಾಣಿಯೇ, ಚಪ್ಪುರದಾಗ ಒಕ್ಕ ಮುತ್ತೈದ್ಯಾರೆ ಒಯ್ಯರೊಂದೈರಾಣಿಯೇ, ಅರಸಿನ ಹತ್ರ ತಿರಲಿ ನಮ್ಮ ಅರಸಾಗ ಅರಸರ ಮೈ ವರಸ ತಿರಲೆ, ಅರಸಿನ ಹತ್ರ ತಿರಲಿ ನಮ್ಮ ಅರಸಾಗ ಅರಸರ ಮೈ ವರಸ ತಿರಲೆ,

ಅನ್ನ ಬಿಟ್ಟಗಾಲಿದೆ ಬಂಟಲೆಂಕಿಯ ನಮ್ಮ ಸಮುದ್ರ ಕಸೇತಯ ಕಟ್ಟೆ ಬಂಟಲೆಂಕಿಯ ನಮ್ಮ ಸಮುದ್ರ ಕಸೇತಯ ಕಟ್ಟೆ ಕೆಟ್ಟರಾಣನ ಪಟ್ನ ಸೂಟ ಬುದಿಯ ಮಾಡೆ ಎನ್ನ ಮಾದರಾಣಿ ಎನ್ನ ಮಾದರಾಣಿ ಎನ್ನ ಬಿಟ್ಟಗಲಿದೆ ಎನ್ನ ಮಾದರಾಣಿ ಎನ್ನ ಬಿಟ್ಟಗಲಿದೆ ಬಂಟಲೆಂಕಿಯ ನಮ್ಮ ಸಮುದ್ರ ಕಸೇತೆ ಕಟ್ಟೆ ಬಂಟಲೆಂಕಿಯ ನಮ್ಮ ಸಮುದ್ರ ಕಸೇತೆ ಕಟ್ಟೆ ಕೆಟ್ಟರವಣ ಪಟ್ನ ಸೂಟ ಬುದಿಯ ಮಾಡೆ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಒಂದ ಬನದೊಳ ಗುಟ್ಟಿ ಚಂದ ಲೋದೆ ಒಂದ ಬನದೊಳ ಗುಟ್ಟಿ ಚಂದಾದಿ ಕೊಳಲೋದೆ ನಂದಾದಿ ಗೋಪಾಲ ಕೃಷ್ಣ ಪತಿನಾಗಬೇಕೆಂದು ಎತ್ತಿದಳ